ಮಾತೃಭಾಷೆಯದೊಳು ಎಲ್ಲಿದ್ದರು ಭಾರತ ನಮ ಒಂದೇ. ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಸೌತೆ ಬೆಳೆಗಾರರಾದ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣದ ಕರಿಬಸವನಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ರೈತರಾಗಿರ್ತಕ್ಕಂತಹ ಕರಿಬಸವನ ಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ, ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಕರಿಬಸವನ ಗೌಡ್ರೆ. ನಮಸ್ತೆ ಸರ್. ನಮಸ್ತೆ. ಎಷ್ಟು ವರ್ಷ ವಯಸ್ಸು ರೀ ಗೌಡ್ರೆ? ನಮಗೆ ಒಂದು 48 ಇದೆ ಸರ್. 48 ವರ್ಷ ವಯಸ್ಸು. ವಯಸ್ಸು ಮೂಲತಃ ಕೃಷಿಕರ ನೀವು? ಹೌದು ಸರ್, ಮೂಲತಃ ಕೃಷಿಕರು. ಎಷ್ಟೆಕರೆ ಭೂಮಿ ಇದೆ ನಿಮ್ಗೆ? ನಮ್ದು ಒಂದು 10 ಎಕರೆ ಇದೆ ಸರ್. 10 ಎಕರೆ ಇದ್ರೆ ಮೊನ್ನೆ ಎಲ್ಲ ಸಾಲದ ಕಾಟಕ್ಕೆ ಒಂದು 2.5 ಎಕರೆ ಆಸ್ತಿ ಮಾರಿದ್ವಿ. ಸಾಲದ ಕಾಟಕ್ಕೆ ಸಾಲ ಮಾಡಿದಿವಲ್ಲ ಸರ್, ಹಿಂಸೆ ಆಗಿತ್ತು. ಸುಮ್ನೆ ನಮಗೆಲ್ಲ ಮರದಿ ಸಾವಿಮಾನಕ್ಕಂತ ಜೀವನ ಮಾಡಬೇಕಲ್ಲ ಸರ್. ನಾವ ಆಗ್ಲೇ 4 ಮಂದಿ ಹತ್ರ ನಾವ ಅಲ್ಲಿ ಮ್ಯಾಲೆ ಕುಂತ್ಕೊಂಡು ಪಂಚಾಯತಿ ಮಾಡೋದ್ ತಳ ಕುಂತ್ಕೊಂಡು ಎಳ್ಸ್ಕೋಬಾರ್ದಲ್ಲ. ಯಾಕಪ್ಪ ಆಯ್ತ, ನಾವು ಕೊಡ್ತೀವಿ ಅಂತೇಳಿ ಒಂದು 2 ವರ್ಷ ಆಯ್ತು ಸರ್. ಒಂದು 2.5 ಎಕರೆ ಅಷ್ಟು ಮಾರಿದ್ವಿ. ಎಷ್ಟು ಸಾಲ ಆಯ್ತು? ಸಾಲ ನಮ್ದು ಒಂದು 16 ಲಕ್ಷ ಇತ್ತು ಸರ್ ಸಾಲ. ಯಾವ್ದಕ್ಕೋಸ್ಕರ ಮಾಡಿದ್ರಿ? ಎದಕ್ಕೋಸ್ಕರ ಅಂದ್ರೆ ಈಗ ಹಸುಗಳು ನಮ್ಮ ಅಪ್ಪಾಜಿಯವರು ಬ್ಯಾಡ ಬೇಡ ಅಂದಂಗೆಲ್ಲ ಡೈರಿ ಫಾರ್ಮ್ ಕೊಡಿಸಿದೆ. ಅದು ಡೈರಿ ಫಾರ್ಮ್ ಅಲ್ಲಿ ಕಟ್ಸಿದೆ. 70,000 80,000 ಆಕಳುಗಳು ತಗೊಂಬಂದ್ವಿ. ತಗೊಂಬಂದು ತುಂಬಾ ಈಗಲೇ ಆಕಳು ತಗೊಂಬಂದಿವಿ ಸರ್. ಸರಿಯ ರೀತಿಯಿಂದ ಹಾಲು ಕರೆಕತ್ತೈತಿ. ಹಾಲು ಕರೆದು ಡೈರಿಗೆ ಹಾಕಿ ಬರೋದಾಗ ಬೆಳಕ ಡೈರಿಲಿಂದ ನಾನು ಅದು ವಾಪಸ್ ಹೋದ್ರೆ ಒಂದು ಆಕಳು ಡೆತ್ತಾಗಿದೆ. ಅದಾಯ್ತು, ಯಾಕೆ ಹಿಂಗಾಯ್ತು ಸರ್ ಅಂತಂದೇಳಿ ತಾಲೂಕು ಅಧಿಕಾರಿ ಡಾಕ್ಟರ್ ಹತ್ರ ಎಲ್ಲ ಸರ್ ಹಿಂಗಾಗ್ಬಿಡ್ತೀವಿ ನಮ್ದು ಹಸುಗಳು ಅಂತಂದ್ರೆ ಇಮಿಡಿಯಂಟ್ ಬಂದಾಗ ಅವೆಲ್ಲ ತೋರಿಸಿದ್ದೆ ನಾನು. ಅವಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾ ಇದ್ರಲ್ವಾ? ಇನ್ಶೂರೆನ್ಸ್ ಮಾಡಿಸಿದ್ದೆ ಸರ್. ಇನ್ಶೂರೆನ್ಸ್ ಮಾಡಿಸಿದ್ದೆ ಅಂದ್ರೆ ಹಸುಗಳು ತಗ್ಗ ಮುಂದು 31 ದಿನ ತಕ್ಕನೆ ಇನ್ಶೂರೆನ್ಸ್ ಅಮೌಂಟ್ ನಮ್ಮ ಹೆಸರಲ್ಲೇ ಕ್ಲೇಮ್ ಆಗಂಗಿಲ್ಲ. 35 ದಿನ ಆತೆ ಅಂದ್ರೆ ನಮ್ಮ ಹೆಸರಲ್ಲೇ ಇನ್ಶೂರೆನ್ಸ್ ಆಗಿದೆ ಅಂತ. ಅದಾಯ್ತಾ, ತಿರುಗಿ ಸರ್ ಹಸು ಹಿಂಗಾಗಿದೆ ಅಂತ ಬಂದಾಗ ತಾಲೂಕು ಅಧಿಕಾರಿ ಡಾಕ್ಟರ್ ಡೈರಿ ಫಾರ್ಮ್ ಅಲ್ಲಿ ಬಂದಾಗ ಏನ ಇಲ್ಲ ಗೊಡಪ್ಪ, ಇದು ಅಂತರಾಕ್ಷಿ ಬಂದಿದೆ ಸ್ವಲ್ಪ, ಇದಕ್ಕೆ ನೀನು ಈ ತರ ಆಗಕ್ ಚಾನ್ಸ್ ಇಲ್ಲ, ನಾನು ಉಳಿದ್ರೆ ಉಳಿಬೋದು ಇಲ್ಲದ್ರಲ್ಲ ನಾನಂದ್ರೆ ಟ್ರೀಟ್ಮೆಂಟ್ ಮಾಡೋದು ಮಾಡ್ತೀನಿ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟು ಹಿಂಗಾಗಿದೆ ಮುಂದಕ್ಕೆ ಒಂದ್ಸಲ ಆಗ್ತಾ ಇದ್ದಾಗ ನಂಬಿದ್ರೆ ಸರ್. ಅಲ್ಲಿಂದ ಆಗ್ಲಿ ಮತ್ತೆ ಒಂದು ಹಸು ಸರ್, 6 ತಿಂಗಳ ಹಾಲು ಕರೆದಿದೆ. ಬೆಳಗ್ಗೆ 10 ಸಾಯಂಕಾಲ 10 ಲೀಟರ್ ಇಂಟಂತ ಹಸು ಅದು. 20 ಲೀಟರ್ ಹಾಲು ಕರೆಯಂತ ಹಾಕಲ. 85,000 ಚಾಲೆಂಜ್ ಮಾಡಿ ದೊಡ್ಡಬಳ್ಳಾಪುರದಿಂದ ತಗೊಂಬಂದಿದ್ದೇನೆ. ಅದು ತಗೊಂಬಂದ ಏನು 6 ತಿಂಗಳು ಹಾಲು ಕರೆದದ್ದು ಹಾಕಲ. ನಾ ಟ್ರೈಲರಿ ಕಾಯಿಲೆ ಅಂತ ಬರುತ್ತೆ ಸರ್. ಹೌದಾ? ಟ್ರೈಲರಿ ಕಾಯಿಲೆ ಬಂದು ಇಮಿಡಿಯಂಟ್ ಹೋಗ್ಬಿಡ್ತು. ಅದು ಹೋಯ್ತು. ಅದು ಹೋಯ್ತು. ಅದ್ರಿಂದ ಆಯ್ತು, ನಮ್ಮ ಅಪ್ಪಾಜಿಯವರು ಚಿಂತೆ ಬಿದ್ದುಬಿಟ್ರು. ನಾನು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಬೆಳೆಸಿ ನಿಮ್ಗೇನು ಕಷ್ಟ ಕೊಟ್ಟಿದ್ದಲ್ಲಪ್ಪ, ನಿನ್ ಬ್ಯಾಡಪ್ಪ ಇದ್ದಕ್ಕಿದ್ದಂಗೆ ಇಲ್ಲ ಮಾಡ್ಕೊಂಡ್ರು ಅಂದ್ರೆ ಯಾರ್ಯಾರ ಮಾತ ಸ್ನೇಹ ಮಾಡಿ ಫಾರಂ ಕೊಡ್ಸಿದೆ ಹಸುಗಳು ತಗೊಂಬಂದೆ ಅಂತ ಕಟ್ಟಿ ಯಾರ್ಯಾರನ್ನ ಫಾರಂ ಮಾಡಕ್ ಬಿಟ್ಕಂಡಿ ನೀನು, ನನಗೆ ಯಾಕೆ ಹಿಂಗಾಯ್ತು ಏನಕ್ಕೆ ಅಂತಂದೇಳಿ ಅಂದಾಗ, ನಮ್ಮ ಅಜ್ಜರ್ ಅಂತೇಳಿ ಗರಕ ನಾಗಲಾಪ ಒಪ್ಪತ್ತೀಶ್ವರ ಅಂತಂದೇಳಿ ಅವರೆಲ್ಲ ಆಗ್ಲಿ ಎಲ್ಲ ಸ್ವರದಲ್ಲಿ ಬಂದಾಗ ಒಳ್ಳೆ ಟೈಮಿನಲ್ಲಿ ಹಸುಗಳಿಗೆ ಡ್ರಮ್ ಇಟ್ಟು ನೀರು ತಗೊಂಡು ಹೋಗ್ತಿದ್ದೆ. ಹೌದು, ಒಳ್ಳೆ ದೊಡ್ಡ ಹೌದು. ಹೌದಿನಲ್ಲಿ ಎಲ್ಲದು ಇಂಪಾರ್ಟೆಂಟ್ ಬೋರ್ ಕುಡಿಯಕ ನೀರಿಲ್ಲಂಗ ಹೋಗ್ಬಿಡ್ತು. 2 ವರ್ಷ ಮಳೆ ಇಲ್ಲ. ಈಗ ಹೈನುಗಾರಿಕೆ ಸಂಪೂರ್ಣವಾಗಿ ತೆಗೆದಿದ್ರ? ಹೈನುಗಾರಿಕೆ ಐತೆ ಸರ್, ಈಗ ಸರಿಯ ರೀತಿಯಿಂದ ಐತೆ ಸರ್. ಈಗ ಕೃಷಿಯಲ್ಲಿ ಏನೇನು ಬೆಳೀತಾ ಇದ್ರಿ ಸರ್? ಕೃಷಿಯಲ್ಲಿ ಅಂದ್ರೆ ಊಟದ ಜೋಳ ಬೆಳಿತಿದ್ವಿ, ರಾಗಿ ಹಾಕ್ತಿದ್ವಿ, ಅಲ್ಲಿಂದ ಆಗ್ಲೇ ಇದು ಕಬ್ಬು ಹಾಕಿವಿ. ಕಬ್ಬು ಬೆಳಿತಾ ಇದ್ರಿ? ಪ್ರತಿ ವರ್ಷ ಬೆಳಿತೀರಿ? ಇಲ್ಲ ಸರ್, ಹಿಂದಿನ ವರ್ಷ ಕಟಿಂಗ್ ಮಾಡಿ ಈ ಸತ್ಯ ಆಗ್ಲಿ, ಇದು ಮಳೆ ಆಗ್ಲಿಲ್ಲ, ಈ ಸತ್ಯ ಕಬ್ಬು ಬೇಡ ಅಂತೇಳಿ ಕಬ್ಬು ತೆಗೆದು ಬಿಟ್ಟಿವಿ ಸರ್. ಈ ಸತ್ಯ ಕಬ್ಬು ಬೇಡಪ್ಪ, ಅದಕ್ಕಂದ್ರೆ ಇದು ಕಬ್ಬಿಗೆ ಇದು ದೊಡ್ಡ ನೀರ್ ಬೇಕು, ಅದಕ್ಕೆ ಬ್ಯಾಡ ಅಂತೇಳಿ ತೆಗೆದು ಬಿಟ್ಟಿವಿ ಸರ್. ಅಲ್ಲಿಂದ ಆಗ್ಲಿ ಪ್ರತಿ ದಿವಸ ವರ್ಷ ಆಗ್ಲಿ ಹಸಿಗೆನಾಗ್ಲಿ ಬ್ಯಾಸಿಗೆ 1 ಎಕರೆ ತರಕಾರಿ ಇದ್ದೇ ಇರ್ತದೆ ಸರ್. ಟೊಮಟೊ ಇರ್ತೈತಿ, ಬದ್ನೆಕಾಯಿ 1/2 ಎಕರೆ ಹಾಕ್ತಿವಿ, ಟೊಮಟೊ 1/2 ಎಕರೆ ಹಾಕ್ತಿವಿ, ಅಲ್ಲಿಂದ ಇದು ಮೆಣಸಿನ ಗಿಡ 1/2 ಎಕರೆ ಹಾಕ್ತಿವಿ, ಎಲ್ಲ ಇರ್ತದೆ ಸರ್. ಅಂದ್ರೆ ತರಕಾರಿ ಏನು ನಮ್ಗೆಲ್ಲ ಲಾಸ್ ಆಗಿಲ್ಲ ಸರ್. ಯಾಕಪ್ಪ ಅಂದ್ರೆ ಒಂದ್ ಟೈಮು ಫಸ್ಟ್ಗೆ ಆಗ್ಲಿ ಹಣ್ಣು ಸ್ಟಾರ್ಟ್ ಆದಾಗ 1 ತಿಂಗಳು 2 ತಿಂಗಳು ಕಡಿಮೆ ಇರ್ತೈತಿ, ಮತ್ತೆ ನೆಕ್ಸ್ಟ್ ತಿಂಗಳು ನಮ್ಗೆ ಕವರಪ್ ಆಗತ್ತೆ, ಬರ್ತಿರ್ತದೆ. ಬರ್ತಿರ್ತದೆ ಸರ್. ಒಟ್ಟು ತರಕಾರಿಗಳನ್ನ ಹೆಚ್ಚಾಗಿ ಬೆಳಿತೀರಿ? ಅದು ಬರ್ತೈತೆ ಸರ್. ಮೊನ್ನೆ ಮಾತ್ರ ಬಂದು ಇದು ಸೀಡ್ಸ್ ಹೊತ್ತಿಕೆ ಹಾಕಿದ್ನಿ ಸರ್ ನಾನು. ಅಂದ್ರೆ 60 ದಿನಕ್ಕೆಲ್ಲ ಪೀಕೆಲ್ಲ ಇದು. ನಿಮ್ಮ ಭಾಗದಲ್ಲೂ ಸಹಿತ ಸೀಡ್ಸ್ ಇದೆ? ಇದೆ ಸರ್. ನಾನು ಹಾಕಿದ್ದೀನಲ್ಲ. ನೀವು ಮಾಡ್ತಾ ಇದ್ರಿ? ನಾವು ಮಾಡ್ತೀವಿ. ಬೇರೆಯವರು ಮಾಡ್ತಾ ಇದ್ರ? ಬೇರೆ ಬೇರೆ ಗುಡನ ಎಲ್ಲ ಆಗ್ಲೇ ಡುಪ್ ಮುಕ್ಕಲೆ ಮಾಡ್ತಾರೆ ಸರ್. ನಾನು ಮಾಡಿದ್ದೀನಿ, ನಮ್ಮೂರಲ್ಲಿ ನಾನು ಒಬ್ಬನೇ ಮಾಡಿರೋದು. ಸೀಡ್ಸ್ ಸುತ್ತಿಕಾಯಿ ಇದೆ ಅಂದ್ರೆ ಸಾಲಿಂದ ಸಾಲಿಗೆ 6 ಅಡಿ ಸರ್. ಬೀಜದಕ್ಕೆ ಬೀಜದಕ್ಕೆ 1 ಅಡಿ ಹನಿ ನೀರಾವರಿ. ಸ್ಟಾರ್ಟಿಂಗ್ ನಾವೆಲ್ಲದಾಗ್ಲಿ ಭೂಮಿ ಒಳಗೆ ಗೊಬ್ಬರ ಕುಡಿಬೇಕಾದ್ರೆ 2 ಚೀಲ ಬೇಲಿಂಡಿ ಕೊಡ್ತೀವಿ, 2 ಚೀಲ DAP ಕೊಡ್ತೀವಿ, 2 ಚೀಲನ ಇದು. ಈ ಸೀಡ್ಸ್ ಮಾಡೋದಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ನೀವು? ಸೀಡ್ಸ್ ಸೌತೆಕಾಯಿ ಬೆಳಿಬೇಕು ಅಂತೇಳಿ ಯಾವಾಗ ನಿರ್ಧಾರ ಮಾಡಿದ್ರಿ? ಸೌತೆಕಾಯಿ ಬೆಳಿಬೇಕಂತೇಳಿ ಸುಮಾರು 1 8 ವರ್ಷದ ನಿರ್ಧಾರ ಸರ್. ಅಲ್ಲ, ಅದು ತರಕಾರಿ ಬೆಳೆಯೋದು ಬೇರೆ. ಅಲ್ಲ, ತರಕಾರಿ ಸೀಡ್ಸ್ಗೋಸ್ಕರ ಬೆಳೆದದ್ದು. 1 8 ವರ್ಷದ ಮುಂದೆ ಇದೇ ಸೀಡ್ಸ್ ಸೌತೆಕಾಯಿ ಹಾಕಿದ್ದೆ ನಾನು. ಮೊದಲು ಮಾಡಿದ್ರಿ? ಮೊದಲು ಮಾಡಿದ್ವಿ ನಾವು. ಮೊದಲು ಮಾಡಿದ್ವಿ, ಅದು ಚಳಿಗಾಲಕ್ಕೆ ಹಾಕಿಬಿಟ್ಟಿ ನಾನು. ಚಳಿಕಾಲಕ್ಕೆ ಹಾಕಿದಾಗ ಬೂದಿ ರೋಗ ಅಟ್ಯಾಕ್ ಆಯ್ತು. ಅದಕ್ಕೆ ಬೂದಿ ರೋಗ ಅಟ್ಯಾಕ್ ಆಗ್ಬಿಡ್ತು. ಏನಪ್ಪ ಇದು ಬೂದಿ ರೋಗ ಅಟ್ಯಾಕ್ ಆಯ್ತು ಅಂತಂದಾಗ, ಅವಾಗಂದ್ರೆ ನಾವು ಅಂದ್ರೆ ಇದಂದ್ರೆ ಇದು ಡ್ರಿಪ್ ಮಾಡಿದ್ದಿಲ್ಲ, ಹೊಟ್ಟೆ ಹೊಡೆದು ಸೀದಾ ಖಾಲಿ ಅದ್ಕುಂಟ ನೀರು ಬಿಡ್ತಿದ್ವಿ. ಮೊನ್ನೆ ಮಾಡಿರೋದು ಮಾತ್ರ ಡ್ರಿಪ್ ಮಾಡಿದ್ದೀನಿ ಸರ್. ಡ್ರಿಪ್ ಮಾಡಿದ್ದಕ್ಕೆ ಸಾಲಿಂದ ಸಾಲಿಗೆ 6 ಅಡಿ, ಅಲ್ಲಿಂದ ಇದು ಓಲಿಂದ ಓಲಿಗೆ 1 ಅಡಿ, 1.5 ಎಕರೆ ಹಾಕಿದ್ದೆ. 12,000 ಬೀಜ ಹೋಗಿದ್ದವು. 1,000 ರೂಪಾಯಿ ಒಂದು ಪ್ಯಾಕೆಟ್ ಬೀಜ. ಒಂದು ಪ್ಯಾಕೆಟ್ನಾಗ 1,000 ಬೀಜ ಹಾಕಿರ್ತಾರೆ ಸರ್. 1,000 ರೂಪಾಯಿ ಒಂದು ಪ್ಯಾಕೆಟ್, ಅದು ರೂಪಾಯಿ ಒಂದು ಬೀಜ ಬರ್ತದೆ ಸರ್. ಅದೇ ಅದನ್ನ ಹಾಕಿದ್ವಿ. ಅಲ್ಲಿಂದ ಅವನ್ನೆಲ್ಲ ಆಗ್ಲೇ ಪಟ್ಟೆ ಹೋಗ್ಬಾರ್ದ ಮೇಲೆ ಇದು ಮನ್ಸಿಂಗ್ ಪೇಪರ್ ಅಂತ ಬರುತ್ತೆ ಸರ್. ಮನ್ಸಿಂಗ್ ಪೇಪರ್ ಅನ್ನ ಅದು ಎಲ್ಲರ ಒಂದಿಷ್ಟು ಗುಡನಾಗ್ಲೇ ಹುಲ್ಲು ಬರೋದಂಗೆ ಪಟ್ಟೆಗೆಲ್ಲ ಬೋದು ಹೊಡೆದ ಮೇಲೆ ಮನ್ಸಿಂಗ್ ಪೇಪರ್ ಹಾಕ್ತಿವಿ. ಮನ್ಸಿಂಗ್ ಪೇಪರ್ ಹಾಕಿದ ಮೇಲೆ ಅದೆಲ್ಲದ ಆಗ್ಲಿ ಇದು ವೈಯರು ಮನ್ಸಿಂಗ್ ಪೇಪರ್ ಆಗಿ ಸುತ್ತಲೇ ಆ ಕಡೆ ಈ ಕಡೆ ಎಲ್ಲ ಒಂದೊಂದು ಸ್ವಲ್ಪ ಮಣ್ಣು ದಪ್ತಿವಿ. ಅಲ್ಲಿಂದ ಓಲುಗಳಿಗೆ ಒಂದೊಂದು ಸ್ವಲ್ಪ ಮಣ್ಣು ಹಾಕಿ ಬೀಜ ಮಾತ್ರ ಸ್ವಲ್ಪ ಹಂಗೈತೆ ಮೆತ್ತಗಿಡ್ಬೇಕು. ಅವನ ಒಂದೊಂದೇ ಬೀಜ ತಗೊಂಡು ಮೆತ್ತಗಿಡ್ಬೇಕು ಸರ್. ಅಲ್ಲಿಂದ ಅದನ್ನೆಲ್ಲ ಇಟ್ಟಿದ ಮೇಲೆ ಆಮೇಲೆ ಫಸ್ಟ್ನೇ ದಿವಸನೇ ಆಗ್ಲಿ ನೀರು ಬಿಡ್ಬೇಕಾದ್ರೆ 10 ನಿಮಿಷ ನೀರು ಬಿಡ್ಬೇಕು. ಅದಕ್ಕೆ ಡ್ರಿಪ್ ಒಳಗಲ್ಲಿ ಡ್ರಿಪ್ ಅಲ್ಲೇ ಮಾಡ್ತಿದ್ರಿ? ಡ್ರಿಪ್ ಅಲ್ಲೇ ಮಾಡ್ತೀವಿ ಸರ್ ನಾವು. ಫಸ್ಟ್ನೇ ದಿವಸ 10 ನಿಮಿಷ ಬಿಡ್ಬೇಕು. 7ನೇ ದಿವಸನೇ ಚಾವರೆತ್ತಿ ಇಲ್ಲ ಅಂತ ನೋಡ್ಕೊಂಡು ಮತ್ತೆ ಒಂದು 5 ನಿಮಿಷ ಜಾಸ್ತಿ ಬಿಡ್ಬೇಕು. ಅದಕ್ಕೆ ಅದು ಆದಿಮೇಲೆ ಅದು ಒಂದು 5 ದಿನಕ್ಕೆ ಮೊಳಕೆ ಹೊಡಿತೈತಿ. 5 ದಿನಕ್ಕೆ 5 ದಿನಕ್ಕೆ ಮೊಳಕೆ ಹೊಡೆದ್ಮೇಲೆ 6ನೇ ದಿನಕ್ಕೆ ಒಂದು 1/2 ತಾಸು ನೀರು ಬಿಡ್ಬೇಕು. 1/2 ತಾಸು ನೀರು ಬಿಟ್ಟೆ ಅಂದ್ರೆ ಮತ್ತೆ ಒಂದಲ್ಲಾಗ್ಲಿ 4-5 ದಿವಸ ನೀರು ಬಿಡಂಗಿಲ್ಲ. ಅದೆಲ್ಲಾದ್ರೂ ಫುಲ್ ಚಾವು ಅಂಶ ಹಾಗಿರ್ತೈತಿ. ಅದನ್ನೆಲ್ಲ ತಗೊಂಡು ತೊಗೊಂಡ ಮೇಲೆ ಮತ್ತೆ 7 ದಿನಕ್ಕೆ ಒಂದು ತಾಸು ನೀರು ಬಿಟ್ಬಿಟ್ರು, ಮತ್ತೆ 2 ದಿನ ತಕ್ಕ ನೀರು ಬಿಡಲ್ಲ. ಅಲ್ಲಿಂದ ಆಗ್ಲಿ ಬೀಜ ಊರಿ 11 ದಿನಕ್ಕೆ ಡ್ರಿಪ್ ಅಲ್ಲಿ 6 ಗಿನಕಿ ಅಂತಂದೇಳಿ ಒಬ್ಬ ಬರ್ತದೆ ಸರ್, ಅದು 6 ಗಿನಕಿ ಬಿಡ್ತೀವಿ ನಾವು ಅದರಲ್ಲಿ. ಒಟ್ಟ ಆಗ್ಲಿ ಇದು ಕೆಮಿಕಲ್ ಅಂತ ಇದಿರಲ್ಲ, ಆರ್ಗ್ಯಾನಿಕ್ ಅಲ್ಲೇ ಮಾಡೋದು, ಆರ್ಗ್ಯಾನಿಕ್ ಅಲ್ಲೇ ಮಾಡೋದು ಸರ್ ಇದು. ಅಂದ್ರೆ ಕೆಮಿಕಲ್ ಯಾಕೆ ಇದಕ್ಕೆ ಹಾಕ್ಬಾರ್ದು ಅಂದ್ರೆ, ಅದು ಅಂದ್ರೆ ಸೌತೆಕಾಯಿ ಉಪ್ಪಿನಕಾಯಿ ಅಂತಂದೇಳಿ ನಮ್ಮದು ಬೇರೆ ರಾಜ್ಯಕ್ಕೆ ಹೋಗತ್ತೆ ಸರ್, ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ ಇದು ತಗೊಂಡೋಗ್ತಾರೆ. ಹೌದು ಸರ್. ಸೊ ನೀವು ಒಂದು ಕಂಪ್ನಿ ಮೂಲಕ ಒಪ್ಪಂದ ಮಾಡ್ಕೊಂಡು ಬೆಳಿತಾ ಇದ್ರಿ? ಬೆಳಿತಾ ಇದೀವಿ ಸರ್. ಅಲ್ಲಿಂದ ಆಗ್ಲಿ ಸೌತೆಕಾಯಿ ಉಪ್ಪಿನಕಾಯಿ ಸೌತೆಕಾಯಿ ಉಪ್ಪಿನಕಾಯಿ ಅಂತಂದೇಳಿ ಪೂರ್ತಿ ಇದ್ದಲಿಗೆ ಬಂದು ಅವ್ರಿಗೆ ನನ್ನ ಹೊಲದಲ್ಲೇ ಇಲ್ಲಿ ಇದು ಭೂಮಿ ಒಳಗೆ ಬಂದು ಕಾಟ ಹಾಕೊಂಡು ತೂಕ ಮಾಡ್ಕೊಂಡು ಎಷ್ಟು ಕ್ವಿಂಟಲ್ ಅದು ಅಷ್ಟು ಕ್ವಿಂಟಲ್ ಎಲ್ಲದ ಬಿಲ್ ಕೊಟ್ಟು ಚಟಿ ಕೊಟ್ಟು ಹೋಗ್ಬಿಡ್ತಾರೆ ಸರ್. ಎಷ್ಟು ದಿನದಲ್ಲಿ ಇದು ನಿಮ್ಗೆ ಬೆಳೆ ಬರ್ಲಿಕ್ಕೆ ಶುರು ಆಗ್ತದೆ ಸರ್? ಇದನ್ನ ನಾವು ಬೀಜ ಊರಿ 30 ದಿನ ಗಿಡ ಬೆಳೆಸೋದು ಸರ್ ನಮ್ದು. 30 ದಿನ ಆದ್ಮೇಲೆ ನಾ 30 ದಿನ ದಿನಾ ಕಂಟಿನ್ಯೂ ಅರಿಬೇಕು ಸರ್ ಇದ ಕಾಯಿನ. ಪ್ರತಿದಿನ ಅರಿಬೇಕು? ಪ್ರತಿದಿನ ನಾನು ಅರಿಬೇಕು. ಮನೆಯಲ್ಲಿ ಯಾರಿಗ ಅರಮಿಲ್ಲ ಗಿರಮಿಲ್ಲ ಅನ್ನೋದು ನಾವು ಇಲ್ಲದ್ರು ಕೂಡ ಲೇಬರ್ ಆಳ ಅಂತ ಡೈಲಿ ಒಂದು 12 ಮಂದಿ 14 ಮಂದಿ ಲೇಬರ್ ಫಿಕ್ಸ್ ಇಟ್ಟೆ ನಾವು ಅಡ್ಡಾಡ್ತೀವಿ ಸರ್. 250 ರೂಪಾಯಿ ಕೂಲಿ ಸರ್ ಅವ್ರಿಗೆ ಬಿಡಿಸೋರ್ಗೆ. ಅಬ್ರಸರ್ಗೆ ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ ಸರ್, 2:30 ಮನೆಗೆ ಹೋಗ್ಬಿಡ್ತಾರೆ ಸರ್, 250 ರೂಪಾಯಿ ಕೂಲಿ. ಕಂಟಿನ್ಯೂ ಕೆಲಸ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಏನಾರ ಆಗ್ಲಿ 5,000 10,000. ಎಷ್ಟು ಎಕರೆಯಲ್ಲಿ ಬೆಳಿತಿರೋದು ನೀವು ಈಗ? ಅದನ್ನ ಬೆಳಿತಿರೋದು 1.5 ಎಕರೆ ಬೆಳೆದಿತ್ತು ಸರ್. 1.5 ಎಕರೆ ಬೆಳೆಯಲ್ಲಿ ವರ್ಷ ಕಬ್ಬು ಹಾಕಿದ್ರು ಆ ಬೆಳೆ ಸಿಗಲ್ಲ. ದಿನ ಎಷ್ಟು ಸಿಗುತ್ತೆ? ದಿನ ಒಂದು 30+ ಅಂತಂದೇಳಿ ಸರ್, ಅದು 30+ ಒಂದು 30 ಕ್ವಿಂಟಲ್ ಆಗತ್ತೆ ಸರ್. 30 ಕ್ವಿಂಟಲ್ ಪ್ರತಿ ದಿನ ಸಿಗ್ತದೆ? ಪ್ರತಿ ದಿನ 30 ಕ್ವಿಂಟಲ್ ಸರ್. ಓಹೋ, ಅವರೇ ಬಂದು ಅದೇ ತಗೊಂಡು ಹೋಗ್ಬಿಡ್ತಾರೆ? ನಾವೆಲ್ಲದ ಕಾಯಿ ಅರ್ದು ಬಾಕ್ಸ್ನಾಗ ತುಂಬಿಟ್ಟು ಬಿಟ್ರೆ ತೀರ ಬರೋದು ಕಾಟ ಹಚ್ಚೋದು ತುಂಬಿಕೊಂಡು ಹೋಗೋದು ಸೀರ. ಅವ್ರೆಲ್ಲ ಎಷ್ಟಾಯ್ತು ಇಲ್ಲ, ಅವತ್ತಿಂದ ಅವತ್ತಿಂದಲ್ಲ ಸರ್. 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಯಾಕಂಗೆ ಇಲ್ಲ, ಕಂಪ್ನಿ ಇರೋದು ಇದು ಚೆನ್ನೈದಾಗ ಐತೆ ಸರ್, ಎಲ್ ಟಿ ಆಫೀಸ್ ಇರೋದು. ಕೊಟ್ಟೂರಲ್ಲಿ ಒಂದು ಆಫೀಸ್ ಮಾಡಿದ್ದಾರೆ ಅವ್ರು. ಮತ್ತೆ ಎಲ್ಲದೊಂದು ನಮ್ಮಂತರ ಎಲ್ಲ ಭಾಗದವ್ರು ಎಲ್ಲರಿಗೆ ಒಂದೇ ಸಲಕ್ಕೆ ಅವ್ರೆಲ್ಲದಾಗ್ಲಿ ಇದು ಸೆಟ್ಲ್ಮೆಂಟ್ ಕಾಫಿ ಬರ್ತದೆ ಸರ್. ಅದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೆರಾಕ್ಸ್ ಟೇಪ್ ಅವ್ರು ಕೂಡ ತಗೊಂತಾರೆ ಸರ್. ನಮಗೇನು 10,000 ರೂಪಾಯಿ ಹಂಗ ಲೇಬರ್ಗೆ ಪೇಮೆಂಟ್ ಹಾಕ್ತಾರೆ ಸರ್ ಅವರು. 10,000 ಹಂಗ ನಮಗೆಲ್ಲ ಪೇಮೆಂಟ್ ಹಾಕ್ತಾರ. ಲೇಬರ್ ಕೂಲಿ ಅಂತ ಬೇಕಲ್ಲ, ಲೇಬರ್ ಕೂಲಿ ಅವರೇ ಕೊಡ್ತಾರ? ನಿಮ್ದ್ರಲ್ಲಿ ಕಟ್ ಮಾಡ್ತಾರೆ? ನಮ್ದ್ರಲ್ಲೇ. ನಿಮ್ದ್ರಲ್ಲಿ ಕಟ್ ನಮ್ದ್ರ ಅವ್ರಲ್ಲಿ ಏನೇನು ಅವ್ರು ಏನು ಒಂದು ನೈಯಪಿಸಿ ಇಲ್ಲ. ಏನ್ ರೇಟಿಗೆ ತಗೊಳ್ತಾರೆ ಅವರು? ಅವರು ನೋಡಿ ಸರ್, ಇದು ಕಟ್ಟಬಳ್ಳಿ ಆದ್ರೆ 51 ರೂಪಾಯಿ ರೇಟ್ ತಗೊಂತಾರ ಕೆಜಿ, ಒಂದು ಕೆಜಿ. ನೆಲಬಳ್ಳಿಕಾಯಿ ಅಂತ ಬರುತ್ತೆ, ನೆಲಬಳ್ಳಿ ಸೇಮ್ ಇರುತ್ತೆ, ಕಟ್ಟಬಳ್ಳಿಕಾಯಿ ಸೇಮ್ ಇರುತ್ತೆ. ನಿಮ್ದು ಎರಡು ಇದೆಯಾ? ಎರಡು ಇದೆ. ನೆಲಬಳ್ಳಿದ ಕಾಯಿ ಅಂದ್ರೆ ಈ ದಪ್ಪ ಇರುತ್ತೆ, ಉದ್ದ ಇರುತ್ತೆ, ಸೇಮ್ ಇಲ್ಲ, ಉದ್ದ ಬೆರಳ ಗಾತ್ರದಲ್ಲಿ ಇರುತ್ತಂತೆ. ಅದೇ ಅಂದ್ರೆ ಕಟ್ಟಬಳ್ಳಿಗೆ ಜಳ್ಳಿ ಅಂದ್ರೆ 3 ಜಳ್ಳಿ ಹಾಕ್ತಾರೆ, ನೆಲಬಳ್ಳಿದಂದ್ರೆ 1 ಜಳ್ಳಿ ಹಾಕ್ತಾರೆ. ಯಾವುದು ಈಗ ಹೆಚ್ಚಾಗಿ ಬೆಳಿತಿರೋದು ನೀವು? ನಾವು ಅಂದ್ರೆ ಇದು ಅದಕ್ಕೆ ಇದಕ್ಕೆ ಎರಡನ್ನ ಹಾಕಿದ್ದೆ ನಾನು. ಅದಕ್ಕೆ ಇದಕ್ಕೆ ತಾಲೆ ಮಾಡಿ ನೋಡಿದ್ರೆ ತೂಕದಲ್ಲಿ ಕಟ್ಟಬಳ್ಳಿ ಜಾಸ್ತಿ ಆಯ್ತು, ಪೇಮೆಂಟಿನಲ್ಲಿ ಅದು ಜಾಸ್ತಿ ಆಯ್ತು. ಓಹೋ, ನಂಗೆ ತೂಕದಲ್ಲಿ ಅಂದ್ರೆ ಇದು ನೆಲಬಳ್ಳಿ ಕಾಯಿ ಜಾಸ್ತಿ ಬಂತು. ಕಟ್ಟಬಳ್ಳಿ ಕಾಯಿ ಅಂದ್ರೆ ಸಣ್ಣ ಕಾಯಿ ಅಲ್ಲ, ತೂಕ ಕಡಿಮೆ ಬರುತ್ತೆ, ಅದು ರೇಟ್ ಜಾಸ್ತಿ ಕೊಡ್ತಾರೆ, ರೇಟ್ ಜಾಸ್ತಿ ಬರುತ್ತೆ, ಪೇಮೆಂಟ್ ಜಾಸ್ತಿ ಆಗತ್ತೆ. ಅದು ಕಟ್ಟಬಳ್ಳಿ ಹೆಂಗ್ ಕೆಜಿ ತಗೊಳ್ತಾರೆ? 51 ರೂಪಾಯಿ ಕೆಜಿ ತಗೊಂತ. ಪ್ರತಿದಿನ ಎಷ್ಟು ಕೆಜಿ ಬರ್ತದೆ? ಅದು ಕಟ್ಟಬಳ್ಳಿ ಡೈಲಿ ಒಂದು 7 ಕ್ವಿಂಟಲ್ 8 ಕ್ವಿಂಟಲ್ ಬರುತ್ತೆ. ಅದು ಬಾಂಬ್ ಅಂತ ಬರುತ್ತೆ, ಅದು ಅದರಲ್ಲಿ ಇದರಲ್ಲಿ ಬಾಂಬ್ ಬರುತ್ತೆ, ಅದರಲ್ಲಿ ಬಾಂಬ್ ಬರುತ್ತೆ. ಅದಂದ್ರೆ ಕಟ್ಟಬಳ್ಳಿದ ಬಾಂಬ್ ಅಂದ್ರೆ ಫಸ್ಟ್ನೇ ಬಾಂಬು 18 ರೂಪಾಯಿ ಹಾಕ್ತಾರೆ, 3ನೇ ಬಾಂಬ್ 4 ರೂಪಾಯಿ ಹಾಕ್ತಾರೆ, ನೆಲಬಳ್ಳಿ ಬಾಂಬ್ ಅಂದ್ರೆ 6 ರೂಪಾಯಿ 8 ರೂಪಾಯಿ ಇದೆ. ಅಂದ್ರೆ ಈಗ ಕಟ್ಟಬಳ್ಳಿದೆ ಪ್ರತಿದಿನ ನಿಮ್ಗೆ 40,000 ರೂಪಾಯಿ ಬಿಲ್ ಆಗ್ತದೆ. ಹಂಗ ಕಟ್ಟಬಳ್ಳಿ ಅಂದ್ರೆ ಅಷ್ಟೇ ಖರ್ಚಿದೆ. ಅದು ಗೂಟ ಉಯ್ಯಬೇಕು, ಗಿಡ ಗಿಡಕ್ಕೆ ದಾರ ಕಟ್ಟಬೇಕು, ಅದಕ್ಕೆಲ್ಲದಾಗ್ಲಿ ಲೈಟಿಂಗ್ ಹಾಕ್ಬೇಕು, ಅದ್ರಲ್ಲಿ ಬುಳ್ಳಿ ಕಟ್ಬೇಕು, ಅದಕ್ಕೆ ಅವಕ್ಕೆಲ್ಲ ಅಷ್ಟೇ ಖರ್ಚಿದೆ. ಅದೇ ಖರ್ಚು ಇದೆ. ಖರ್ಚೋಗಿ ಎಷ್ಟು ಉಳಿಯುತ್ತೀರಿ ನಿಮ್ಗೆ ಲಾಭ ಸರ್? ಈ ಸತ್ತೆ ಎಲ್ಲ ಆಳುಗಳು ಎಲ್ಲ ಗೊಬ್ಬರ ಬೀಜದ್ದು ಎಲ್ಲ ತೆಗೆದು ಸರ್ ಒಂದು ಟೋಟಲ್ ನನಗೆ 80,000 ಹೋಗಿದೆ ಸರ್ ಈ ಸರ್ತೆ. ಎಷ್ಟು ತಿಂಗಳು ಇದು ನೀರ ಬರ್ತಾ ಇರ್ತದೆ? ಎಷ್ಟು ತಿಂಗಳು ಅಂದ್ರೆ ಒಂದೇ ತಿಂಗಳು ಬೆಳೆ, ಒಂದೇ 30 ದಿನ ಗಿಡ ಬೆಳ್ಸಕ, 30 ದಿನ ಕಾಯಿ ಹರಿಯಕ ಮುಗಿದೋಗ್ತದೆ. ಮುಗಿದೋಗ್ತದೆ ಸೆಂತಿ 2 ತಿಂಗಳೊಳಗೆ ಎರಡು ತಿಂಗಳ ಒಳಗ ಮುಗಿದು ಹೋಗ್ಬಿಡ್ತಿದ್ರು. ಮತ್ತೆ ನಾವು ಅದನ್ನ ಮತ್ತೆ ಅದನ್ನ ಏನಾರಾಗ್ಲಿ ಕಿತ್ ತೆಗೆದು ನಡೆಯುವ ಹೊಟ್ಟೆವಕ್ಕ ಅದಕ್ಕೆಲ್ಲದಾಗ್ಲಿ ಸ್ವಚ್ಛತೆ ಮಾಡ್ಕೊಂಡು ಲೇಬರ್ ಅಷ್ಟೆ ಹುಲ್ಲು ಹಾಕಿ ಕಳ್ಸ್ಕೊಂಡು ಅದೇ ಊರಿಗೆ ಬೆಳಿಬೋದು. ಡ್ರಿಪ್ಗೆ ಚಿಲ್ಲಿ ಬೆಳಿಬೋದು, ಟೊಮೆಟೊ ಬೆಳಿಬೋದು, ಬದನೆಕಾಯಿ ಬೆಳಿಬೋದು. ಏನ್ ಬೇಕಾದ್ರೆ ನಮ್ಗೆ ಏನ್ ತಿಳ್ತಾರೆ ನಮ್ ಬೆಳೆ. ಈಗ ನಿಮ್ಗೆ ಈ ಸೌತೆಕಾಯಿ ಬೆಳೆಯಲ್ಲಿ ಲಾಭ ಅನ್ಸಿದ್ಯಾ? ಲಾಭ ಅನ್ಸಿದೆ ಸರ್, ಈ ಸತ್ಯ ಲಾಭ ಅನ್ಸಿದೆ. ಹೋದ ವರ್ಷ ಹತ್ತು ವರ್ಷ ಲಾಸ್ ಆಗಿದೆ, ಈ ಸತ್ಯ ಪರವಿಲ್ಲ ನಮ್ಗೆ. ಭಗವಂತ ತೋರ್ತಕ್ಕೆ ನಾವು ಪ್ರತಿ ತಿಂಗಳು ಒಂದು 50-60 ಸಾವಿರ ರೂಪಾಯಿ ಆಗುತ್ತೆ. ಹೌದು ಸರ್, ಈ ಸೌತೆಕಾಯಿಯಲ್ಲಿ ಸರ್ ಎಲ್ಲಾ ಟೋಟಲ್ ಅಮೌಂಟ್ ಸರ್ ಒಂದೂವರೆ ಎಕರೆಗೆ 180 ಸರ್. 180 ಅವ್ರದೇ ಡ್ರಿಪ್, ಅವ್ರದೇ ಬೀಜ, ಅವ್ರದೇ ಎಣ್ಣೆ, ನಮ್ದಂತ ಒಂದು ನೆಯ ಪೇಶಿ ಇಲ್ಲ. ನಾವು ಚಲ ರೀತಿಯಿಂದ ಬೆಳೆದ್ರೆ ಅವ್ರು ಬಾಕಿ ಮುಟ್ಟಿ ನಮಗೆ ಅಮೌಂಟ್ ಬರುತ್ತೆ. ಸರಿ ರೀತಿಯಿಂದ ಕಾಯಿ ಬೆಳಿಲಿಲ್ಲಪ್ಪ ಅಂದ್ರೆ ನಮಗೆ ಬಾಕಿ ಅಲ್ಲಿ ಉಳಿತೈತಿ, ಬಾಕಿ ಕೊಡಂತ ನಮಗೆ ಬರಲ್ಲ. ಅವ್ರು ಮತ್ತೆ ನೆಕ್ಸ್ಟ್ ವರ್ಷ ಸೌತೆಕಾಯಿ ಹಾಕಿ ಬಾಕಿ ಮುಟ್ಸ್ಬೇಕು ಅವ್ರಿಗೆ. ಹಂಗೆ ಆ ತರದ ಒಂದು ಒಪ್ಪಂದ, ಆ ತರ ನಮಗೆ ಒಪ್ಪಂದ ಆಗಿದೆ. ಲಾಸ್ ಆಗಿದೆಯಾ ನಿಮಗೆ, ಲಾಭನೇ ಜಾಸ್ತಿ ಆಗಿದೆಯಾ? ಇಲ್ಲ, ಲಾಭ ಆಗಿದ್ದು ಇವಟ ಸರ್ ಪ್ರತಿ ದಿವಸನೇ ಲಾಸ್ ಆಗಿದೆ. ಆಗಿಲ್ಲ ಅಂತೇಳ ಒಂದ್ ವರ್ಷ ಹಿಂಗಾಗತ್ತೆ, ಒಂದ್ ವರ್ಷ ಲಾಭ ಆಗತ್ತೆ ಅಂದ್ರೆ ಹಂಗ ಇದು ಮಾಡಿದ್ರ ಮೇಲೆ ಡಿಪೆಂಡ್ ಸರ್. ಅದೇ ಚಳಿಗಾಲಕ್ಕೆ ಹಾಕ್ಬಾರ್ದು, ಕಾರುಣಿವಿ 15-20 ದಿನ ಮುಂದಿರ ಹಾಕ್ಲಿ ಬೀಜ ಗೂರ್ಬೇಕು ಅದನ್ನ. ಹಂಗ ಸರ್. ಅದೇ ಒಟ್ಟು ಈಗ ಸೌತೆಕಾಯಿ ಅದು ವಿಶೇಷವಾಗಿರ್ತಕ್ಕಂತ ಹೇಳಿ ಇದು ಮಾರ್ಕೆಟ್ ಗೆ ಹೋಗೋದ್ರಿಂದ ನಿಮ್ಗೆ ಕಮರ್ಷಿಯಲ್ ಆಗಿ ಉಪಯೋಗ ಆಗಿದೆ, ಲಾಭದಾಯಕವಾಗಿದೆ. ಆಗಿದೆ ಸರ್. ಸೊ ಜೊತೆಗೆ ನೀವು ತರಕಾರಿ ಬೆಳೆಗಳನ್ನೆಲ್ಲ ಬೇರೆ ಬೇರೆ ಬೆಳಿತೀರಿ, ಅದಕ್ಕೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಬೆಳೆಗಳನ್ನ? ಬೆಳೆಗಳಿಗೆಲ್ಲ ಇದೆ, ಮರಣ ಬೆಳೆ ಸಂತಿದೆ, ಮಾರ್ಕೆಟ್ ಇದೆ, ಹೊಸಪೇಟೆಯಲ್ಲಿ ಇದೆ, ಬಮ್ಮೇಳಿ. ಟೊಮೊಟೊ ಬೆಳಿತೀರಿ? ಟೊಮೊಟ, ಅಲ್ಲಿಂದ ಮೆಕ್ಕೆಜೋಳ, ಎಲ್ಲ ತರಕಾರಿಗಳಲ್ಲಿ ಏನೇನ್ ಬೆಳಿತೀರಿ? ತರಕಾರಿಯಲ್ಲಿ ಮೆಣಸಿನ ಗಿಡ, ಟೊಮಟ, ಬ್ಯಾಡಗಿ ಮೆಣಸಿನಕಾಯಿ ಬೆಳಿತೀರಿ? ಬ್ಯಾಡಗಿ ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ಬ್ಯಾಡಗಿ ಮೆಣಸಿನಕಾಯಿ 2.5-3 ಎಕರೆ ಹಾಕಿದ್ದೆ ನಾನು. ವರ್ಷ ಅಷ್ಟು ಹಾಕಿದ್ದೀನಿ, ವರ್ಷ ಹಾಕಿದ್ರೆ ಒಂದು 2 ವರ್ಷ ಬಿಸಿ ಚೆನ್ನಾಗಿ ಸಿಕ್ತು ಸರ್. ಸಿಗ್ಲಿಲ್ಲ ಅಂದಿಲ್ಲ, ಒಂದು ಹಿಂದಕ್ಕೆ ವರ್ಷ ಹೋದ ವರ್ಷ ಲಾಸ್ ಆಯ್ತು, ದೊಡ್ಡ ಲಾಸ್ ಆಯ್ತು. ಸುಮಾರು ಒಂದು 2.5-3 ಲಕ್ಷ ಖರ್ಚು ಮಾಡಿದ್ದೆ, ಬರೇ ಇದು 40,000 ಆಯ್ತು. ಓಹೋ, ಯಾಕೆ ಏನ್ ಸಮಸ್ಯೆ ಆಯ್ತು? ಬಚ್ಚಿ ರೋಗ ಬಂದ್ಬಿಡ್ತು ಸರ್. ಅದು ಹವಾಮಾನಕ್ಕೆ ಕ್ಲೈಮೇಟಿಗೆ ಇದು ಮಳೆ ಹೊಡೆದು ಗಿಡ ಎದಿಮಟ ಗಿಡಗಳು ಸರ್, ಎದಿಮಟ ಗಿಡಗಳು ಇದ್ದಾಗ ಹಂಗಾದ ನೆಲಕ್ಕೆ ತಪ್ಪ ತಪ್ಪ ತಪ್ಪ ಬಂದ್ಬಿಡಿದ್ದೆ. ಇದು ಅಂದ್ರೆ ವ್ಯವಸಾಯ ಮಾಡ್ಸೋದಂದ್ರೆ ನಮ್ಮವಾಗಿ ಎತ್ಕೊಳ್ತಾವ ಸರ್, ಬಾಡಿ ಕಳೆ ಬಿಡಿಸಲ್ಲ ಏನಲ್ಲ, ನಾವೇ ಎಲ್ಲ ಮಾಡ್ಕೊಂತಿದ್ವಿ ಸರ್, ಎಲ್ಲ ನೀರ್ ಕಟ್. ಈಗ ನಿಮ್ಗೆ ಸೌತೆಕಾಯಿ ಒಂದೇ ಲಾಭದಾಯಕವಾಗಿದೆ? ಬಟ್ ಈ ಸತ್ಯ ಸೌತೆಕಾಯಿ ಒಂದು ಲಾಭ ಆಗಿದೆ. ಮೆಕ್ಕೆಜೋಳ ಕೂಡ ಪರವಲ್ಲ ಸರ್, ಮೆಕ್ಕೆಜೋಳಕ್ಕೆ ಒಂದು ಎಕರೆಕ್ ಒಂದು ಕಡೆಗೆ 20,000 ಖರ್ಚು ಮಾಡಿದ್ರೆ 30,000 ಉಳಿತೇವೆ. ಯಾರನ್ನ ಹಾಕ್ಲಿ, ನೀವನ್ನ ಹಾಕ್ಲಿ, ನಾವನ್ನ ಹಾಕ್ಲಿ, ಯಾರು ಸಣ್ಣ ರೈತರು ಗೊತ್ತಿಲ್ಲ ಅಂದ್ರೆ ಅಷ್ಟಂತ ಮಾಮೂಲು ಉಳಿತೈತಿ. ಮೈ ಮೇಲೆ ಬರೋದೇನಲ್ಲ, ಮೈ ಮೇಲೆ ಬರೋದಂದ್ರೆ ಇದೆ ನಮಗೆ ಬಂದಿರೋದೆ. ಅಂದ್ರೆ ಯಾವ್ದು? ಮೆಣಸಿನಕಾಯ್ದು? ಮೆಣಸಿನಕಾಯಿ ಅದು ಈ ಬಾರಿ ಹಂಗಾಗಿದೆ. ಹೌದು ಸರ್, ಪ್ರತಿ ಸಲ ಎಲ್ಲ ಚೆನ್ನಾಗಿ ತಗೊಂಡಿದ್ರಿ. ಹ್ಞೂ ಸರ್, ಹ್ಞೂ ಸರ್. ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ನೀವು? ಬ್ಯಾಡಗಿಗೆ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ CS ಪಟೇಲ್ ಅಂತಂದ ಹೇಳಿ ಅದಾರ ಸರ್, ಅವ್ರ ಹತ್ರ ನಾವು ಬೀಜ ತರ್ತೀವಿ. ಅವ್ರ ಹತ್ರ ನಾವೆಲ್ಲ ಒಳ್ಳೆ ರೇಟ್ ಸಿಗ್ತದೆ ಅಲ್ಲಿ, ಒಳ್ಳೆ ರೇಟ್ ಸರ್. ಒಂದೇ ಕ್ವಿಂಟಲ್ 16 ಹಿಡಿದು 25,000 ತಕ್ಕ ಒಂದು ಕ್ವಿಂಟಲ್ ಕಾಯಿ ಸಿಕ್ಕಿದೆ. ಓಹೋ, 25,000 ತಕ್ಕ ಒಂದು ಕ್ವಿಂಟಲ್ ಸಿಕ್ಕಿದೆ. ಎಷ್ಟು ಕ್ವಿಂಟಲ್ ಬೆಳಿತಿದ್ರಿ ನೀವು? ನಾವೆಲ್ಲ ಫಸ್ಟ್ನೇ ವರ್ಷ ಒಂದು 36 ಕ್ವಿಂಟಲ್ ಆಗಿತ್ತು, ಎರಡನೇ ವರ್ಷ ಒಂದು 28 ಕ್ವಿಂಟಲ್ ಆಯ್ತು, ಅಲ್ಲಿಂದ ಅದು ಇದು 3ನೇ ವರ್ಷ 65 ಕ್ವಿಂಟಲ್ ಆಯ್ತು. ಒಂದು 20,000 ರೇಟ್ ಸಿಕ್ಕಿದೆ. ಸಿಕ್ಕಿದೆ ಸರ್, 18 ಹಿಡಿದು 25,000 ತಕ್ಕ ರೇಟ್ ಸಿಕ್ಕಿದೆ ಸರ್. ಒಟ್ಟು ಮೆಣಸಿನಕಾಯಿನೂ ಒಳ್ಳೆ ಲಾಭದಾಯಕ, ಸೌತೆಕಾಯಿ ಲಾಭದಾಯಕ. ಸೌತೆಕಾಯಿ ಇದೇ ಆಗಿದೆ ಸರ್, ಮೆಣಸಿನ ಹಿಡಿದು 1 ವರ್ಷ ಲಾಸ್ ಆಯ್ತು, 1 ವರ್ಷ ಲಾಭ ಆಯ್ತು ಅಷ್ಟೇ, ಅದ್ರದೇನ ಇದೇನಿಲ್ಲ ಸರ್. ಇವಟ ಏನಪ್ಪ ಅಂದ್ರೆ ಕಬ್ಬು ಬೆಳೆಕೆ, ಮೆಕ್ಕೆಜೋಳ ಬೆಳೆಕೆ. ಈಗ ನೀವು ಹೇಳಿ, ನೀವು ಮಾಡ್ತಾ ಇರತಕ್ಕಂತ ಈ ಕೃಷಿ ಜೀವನದಲ್ಲಿ ಆರ್ಥಿಕವಾಗಿ ಉನ್ನತಿ ಹೊಂದಿದ್ದೀರಾ ಅಥವಾ ಲಾಸ್ ಆಗ್ತಾನೆ ಹೋಗ್ತಾ ಇದೀಯಾ, ಹೇಗೆ ಅನ್ಸಿದೆ ನಿಮ್ಗೆ? ಇಲ್ಲ ಇಲ್ಲ, ಆರ್ಥಿಕದಾಗ್ಲಿ ಹೊಂದಿದೀವಿ ಸರ್. ಯಾಕಪ್ಪಂದ್ರೆ ಪ್ರತಿ ವರ್ಷನ ಲಾಸ್ ಆದ್ರೆ ಇದ್ದಿದ್ದು ಗುಡಿ ಆಸ್ತಿ ಗುಡಿನ ಮಾರ್ಬೇಕಾಗತ್ತೆ, ಜೀವನ ಮಾಡೋದಕ್ಕೆ ಕಷ್ಟ ಆಗತ್ತೆ. ಯಾಕಂದ್ರೆ ಈಗ ಭೂಮಿ ತಾಯಿ ಕೊಟ್ಟು ಅನ್ನಕ್ಕಾಗಲ್ಲ, ಲೇಬರ್ ದೇ ಒಂದು ಸಮಸ್ಯೆ ನಮಗೆ. ಯಾಕಪ್ಪಂದಾಗ ಅಂಪಪುಟದಲ್ಲಿ ಬಹಳ ನಮ್ದು ಮಾತ್ರ ಇಲ್ಲದ ಬದುಕು ಅರ್ಜೆಂಟ್ ಇರ್ತೈತಿ, ಅರ್ಜೆಂಟ್ ಇರ್ತೈತಿ. ಬಾರವ್ವ ನಿನಗೆ ಒಂದದ 50 ರೂಪಾಯಿ ಜಾಸ್ತಿ ಕೊಡ್ತು ಬಾಗೈತೆ ತಂಗಿ, ಯಾವ್ದಾರಣ ಒಂದು 8 ಮಂದಿ ಕರ್ಕೊಂಡ್ಬರೋದ ನಮ್ಮಂತರ ರೈತರನೇ ಕೆಲ್ಸಕ್ಕೆ ಬರ್ತಾರ ಲೇಬರ್. ಗೊಡ್ರಳ್ಳಿಯಲ್ಲಿ ಆಳದ್ರ ಸರ್ ಬ್ಯಾಸಿಗನ ಹೋಗೋ ಸುಗ್ಗಿಗನ ಹೋಗೋ 100 ರೂಪಾಯಿ ಕೂಲಿ ಕೊಡ್ತಾರೆ. ಸುಮ್ನ 700 ರೂಪಾಯಿ 800 ರೂಪಾಯಿ ಆಟದ ಬಾಡಿಗೆ ಹೋದ್ರಲ್ಲ ಅನ್ನೋದು ಬೇವ್ರದ್ದು ಆಳ ಖರ್ಚು ಬಿಡ್ತೀವಿ ನಾವು ಬೇರೆ ಕಡೆ ಬೇರೆ ಕಡೆಯಿಂದ ತರಿಸ್ಬಿಡ್ತೀವಿ. ಯಾರಿದ್ರೆ ಕೊಡೋದಲ್ಲ ಸರ್, ರೈತರಿಗೆ ಒಳ್ಳೆ ಕೆಲಸ ಬಿಟ್ಟು ಸಾಕಲ್ಲ ಹಂಗ ಸರ್. ಒಳ್ಳೇದು ಕರಿಬಸವನ ಗೌಡ್ರೆ, ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಈ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಸೌತೆ ಬೆಳೆಗಾರರಾದ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದ ಕರಿಬಸವನಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಹವಾಮಾನ ವರದಿ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಕೃಷಿ ವಿವರಣೆಯನ್ನ ಕೊಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಕಳೆದ ಒಂದು ವಾರದಿಂದ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಮಳೆಯಾಗಿರುವ ವರದಿಗಳು ಬಂದಿದ್ದಾವೆ. ಈ ಮಳೆಯು ಹಿಂಗಾರಿನ ಬೆಳೆಗೆ ಅನುಕೂಲವಾಗಿದೆ ಮತ್ತು ಭತ್ತದ ಒಂದು ಬೆಳೆಗಾರರಿಗೆ ಈ ಮಳೆಯಿಂದ ರಾಶಿ ಮಾಡಲಿಕ್ಕೆ ತುಂಬಾನೇ ತೊಂದರೆ ಆಗಿದೆ. ಹಾಗೆ ಮುಂದಿನ ಒಂದು ವಾರ ನೋಡುವುದಾದರೆ ನಮಗೆ ಮುಂದಿನ ವಾರದಲ್ಲಿಯೂ ಸಹ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಸ್ವಲ್ಪ ಪ್ರಮಾಣದಲ್ಲಿ ಒಂದೆರಡು ದಿವಸ ಅಂದ್ರೆ 13 ಮತ್ತು 14 ತಾರೀಕಿನಂದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ತುಂತುರು ಮಳೆ ಆಗುವ ನಿರೀಕ್ಷೆಗಳಿವೆ. ಮತ್ತೆ ಅದಾದ ನಂತರ ನಮಗೆ ಮಳೆ ಬರದೇ ಇರುವ ಮುನ್ಸೂಚನೆ ಕಂಡು ಬರ್ತಾ ಇದೆ. ಹಾಗೇನೆ ಗಾಳಿಯ ಒಂದು ವೇಗವು ಸುಮಾರು ಪ್ರತಿ ಗಂಟೆಗೆ 10 ರಿಂದ 12 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಒಂದು ಸಾಧ್ಯತೆ ಇದೆ ಮತ್ತು ಗರಿಷ್ಠ ಉಷ್ಣಾಂಶದಲ್ಲಿ ಸುಮಾರು 26 ಡಿಗ್ರಿ ಸೆಲ್ಸಿಯಸ್ ಇಂದ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ರಿಂದ 21 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗುವ ಸಾಧ್ಯತೆಗಳಿದ್ದಾವೆ. ರೈತ ಬಾಂಧವರೇ, ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ನಾವು ಕೃಷಿ ಸಲಹೆಗಳನ್ನು ನೋಡೋದಾದರೆ, ಯಾಕಂದ್ರೆ ನಮ್ಗೆ ಅಂತಪರಿ ಜಾಸ್ತಿ ಮಳೆ ಬರುವ ಸಾಧ್ಯತೆಗಳು ಇಲ್ಲದೆ ಇರುವ ಒಂದು ಸಾಧ್ಯತೆ ಇರುವುದರಿಂದ ನಮ್ಮ ಹಿಂಗಾರಿನ ಒಂದು ಬೆಳೆಗಳಿಗೆ ಮಣ್ಣಿನಲ್ಲಿರುವ ತೇವಾಂಶವನ್ನು ಕಾಪಾಡಿಕೊಂಡು ಇರುವ ಹಾಗೆ ನಾವು ಕೆಲವೊಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅಂತರ ಬೇಸಾಯ ಕ್ರಮಗಳನ್ನ ಮಾಡ್ತಾ ಇರಬೇಕಾಗತ್ತೆ, ಅಂದ್ರೆ ಎಡೆಕುಂಟೆಗಳನ್ನು ಹೊಡಿತಾ ಇರಬೇಕು ರಿಪೀಟೆಡ್ ಆಗಿ, ಮತ್ತು ಕಾಲುಗಳ ಮಧ್ಯೆ ಕಸದ ಹೊದಿಕೆಯನ್ನು ಹಾಕ್ಬೇಕಾಗತ್ತೆ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಬೆಳೆಗಳ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಬಹುದು. ಈ ರೀತಿ ಮಾಡಿಕೊಂಡು ನಾವು ಮಣ್ಣಿನಲ್ಲಿರುವ ತೇವಾಂಶವನ್ನ ಸಂರಕ್ಷಿಸಿಕೊಳ್ಳುವ ಹಾಗೆ ನೋಡಿಕೊಳ್ಬೇಕು. ಹಾಗೇನೆ ಯಾರಾದರೂ ರೈತರಿಗೆ ನೀರಿನ ಒಂದು ಲಭ್ಯತೆ ಇತ್ತಂದ್ರೆ ತಾವು ನೀರು ಕೊಡುವುದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ಏನಾಗುತ್ತೆ, ಮುಂದಿನ ಒಂದು ವಾರದಲ್ಲಿ ನಮಗೆ ಕಡಿಮೆ ಉಷ್ಣಾಂಶದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆಯಾಗುವ ಒಂದು ಸಾಧ್ಯತೆಗಳಿರುವುದರಿಂದ ಕೆಲವೊಂದು ಬೆಳೆಗಳಲ್ಲಿ ಹೂವು ಮೊಗ್ಗು ಮತ್ತು ಸಣ್ಣ ಸಣ್ಣ ಕಾಯಿಗಳು ಉದುರುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 0.25 ಮಿಲಿಲೀಟರ್ ನ್ಯಾಪ್ತಲಿನ್ ಎಸ್ಟಿಕೆಸಿಡ್ ಅಂತ ಇರುತ್ತೆ, ಕ್ಲಾನೋಫಿಕ್ಸ್ ಅಂತೇನೆ ಸಿಗುತ್ತೈತೆ ಮಾರ್ಕೆಟ್ ನಲ್ಲಿ, ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೇನೆ ಈ ಮಳೆ ಬರುವ ಸಾಧ್ಯತೆಗಳು ಇಲ್ಲದೆ ಇರುವ ಕಾರಣ ತಾವು ಏನು ತೊಗರಿ ರಾಶಿಯನ್ನಾಗಲಿ ಭತ್ತದ ಕಟವನ್ನಾಗಲಿ ಮುಂದುವರ್ಸ್ಕೊಂಡು ಹೋಗ್ಬೋದು ಮತ್ತು ಹತ್ತಿ ಬಿಡಿಸುವುದನ್ನು ಸಹ ತಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಅದಾದ ಮೇಲೆ ಈ ಹತ್ತಿ ಬಿಡಿಸಿದ ಕಾರ್ಯ ಮುಗಿದ ಮೇಲೆ ಮತ್ತು ತೊಗರಿ ರಾಶಿ ಆದ ಮೇಲೆ ಆ ಒಂದು ಕಸ ಏನಿರುತ್ತಲ್ಲ ಅದನ್ನ ಸುಡದೇನೆ ತಾವು ವರ್ಮಿ ಕಾಂಪೋಸ್ಟ್ ಅನ್ನಾಗಲಿ ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರಿಸಿಕೊಳ್ಳೋದಾಗಲಿ ಉಪಯೋಗಿಸ್ಕೊಳ್ಬೇಕು ಮತ್ತು ಭತ್ತವನ್ನು ಸಹ ಕಟಾವ್ ಆದ್ಮೇಲೆ ಅದನ್ನ ಸುಡದೆ ತಾವು ಅದನ್ನ ಬೇಲರ್ಗಳ ಮುಖಾಂತರ ಸಂಗ್ರಹಿಸಿ ಚೆನ್ನಾಗಿ ಒಣಗಿಸಿ ನಾವು ಬೇಸಿಗೆ ಸಮಯದಲ್ಲಿ ಆ ದನಕರುಗಳಿಗೆ ಅದನ್ನ ಮೇವಾಗಿ ತಿನ್ಲಿಕ್ಕೆ ಕಾಪಾಡಿಕೊಂಡು ಹೋಗ್ಬೇಕು. ಮತ್ತು ಹಿಂಗಾರಿನ ಒಂದು ಜೋಳದಲ್ಲಿ ನಾವು ಈಗ ಒಂದು ಬೆಳೆ ಏನಪ್ಪಾ ಅಂತಂದ್ರೆ ಈ ಬೆಳೆ 30 ಅಥವಾ 35 ದಿವಸದ ಒಂದು ಬೆಳೆ ಇತ್ತಂದ್ರೆ ಮತ್ತು ತೆನೆ ಬರುವ ಒಂದು ಹಂತದಲ್ಲಿ ಇತ್ತಂದ್ರೆ ಅದಕ್ಕೆ ನಾವು 3% ಪಂಚಗವ್ಯವನ್ನ ಸಿಂಪಡಿಸಬೇಕಾಗುತ್ತೆ. ಹಾಗೇನೆ ಜೋಳದಲ್ಲಿಯೂ ಸಹ ಸ್ವಲ್ಪ ನಮಗೆ ಮಳೆ ಬರದೇ ಇರುವ ಒಂದು ಸಾಧ್ಯತೆಗಳಿರುವುದರಿಂದ ಎಡೆಕೊಂಟೆಗಳನ್ನು ಹೊಡೆಯಿರಿ, ನೀರಿತ್ತಂದ್ರ ನೀರನ್ನು ಸಹ ಹಾಯಿಸಬಹುದು. ಹಾಗೆ ಕಡಲೆ ಬೆಳೆಯಲ್ಲಿ ನಾವು ಈಗ ಅಲ್ಲಲ್ಲಿ ಸ್ವಲ್ಪ ಹೆಲಿಕೋರ್ಪ ಏನು ಹಸಿರು ಕೀಡೆ ಇರುತ್ತಲ್ಲ ಸ್ಪೋಡಾಪ್ಟರ್ ಕೀಡೆ ಕಾಣಿಸಿಕೊಂಡೈತಿ, ಅದಕ್ಕಾಗಿ ನಾವು ಅದರ ಒಂದು ಹತೋಟಿಗಾಗಿ 0.15 ಮಿಲಿಲೀಟರ್ ಕ್ಲೋರಾಂಟ್ರಿಂಪ್ರೋಲ್ 18.5 SC ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮತ್ತು ಭತ್ತದ ಒಂದು ಕಟಾವ್ ಆದ ಮೇಲೆ ಆ ಭತ್ತದ ಗದ್ದೆಯಲ್ಲಿ ಅದರಲ್ಲಿರುವ ತೇವಾಂಶ ಮತ್ತು ಪೋಷಕಾಂಶಗಳನ್ನ ನಾವು ಮತ್ತೆ ಉಪಯೋಗ ಮಾಡಿಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ಸಾಸಿವೆ ಬೆಳೆಯನ್ನ ಬೆಳೆಯಬಹುದು. ಸೊ ಇದರಿಂದ ತಮಗೆ ಒಳ್ಳೆ ಉಪಯೋಗವಾಗ್ತೈತೆ. ಹಾಗೇನೆ ಭತ್ತದನ್ನು ಚೆನ್ನಾಗಿ ಕಟಾವ್ ಆದ್ಮೇಲೆ ಹುಲ್ಲನ್ನು ಒಣಗಿಸಿ ಬಣವೆ ಹಾಕಿ ತಾವು ಬೇಸಿಗೆ ಕಾಲದಲ್ಲಿ ಉಪಯೋಗಿಸಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಳ್ರಿ. ಈ ಹತ್ತಿಯಲ್ಲಿ ಸಹ ತಾವು ಮಳೆ ಬರದೇ ಇರುವ ಕಂಡೀಷನ್ ಇರುವುದರಿಂದ ಹತ್ತಿ ಬಿಡಿಸುವ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ತೊಗರಿಯೂ ಸಹ ಅದೇ ರೀತಿ ಮಾಡಬೇಕು. ಶೇಂಗಾ ಒಂದು ಬೆಳೆಯಲ್ಲಿ ನಾವು ರಾಶಿ ಮಾಡಿದ್ಮೇಲೆ ಶೇಂಗಾವನ್ನ ಚೆನ್ನಾಗಿ ಒಣಗಿಸಿ ಇಲ್ಲಂದ್ರೆ ಏನಾಗುತ್ತೆ ಹಸಿ ಬಿಸಿ ಇತ್ತಂತಂದ್ರೆ ಅದಕ್ಕೆ ಕೀಟ ಮತ್ತು ಸೂಕ್ಷ್ಮಾಣು ಜೀವಿಗಳ ತಗುಲುವ ಸಾಧ್ಯತೆಗಳಿರ್ತವೆ, ಅದರಲ್ಲಿಂದ ಅದರ ಗುಣಮಟ್ಟವು ಸಹ ಇಳಿಕೆ ಆಗ್ತೈತಿ. ಸೊ ಅದರಿಂದ ಚೆನ್ನಾಗಿ ಒಣಗಿಸುವ ಒಂದು ಕಾರ್ಯವನ್ನ ತಾವು ಮಾಡ್ಬೇಕಾಗತ್ತೆ. ಹಾಗೇನೆ ಮಾವಿನ ಒಂದು ಬೆಳೆಯಲ್ಲಿ ಹೂವು ಬಿಡುವ ಒಂದು ಸಮಯ ಇತ್ತಂದ್ರೆ ಅದಕ್ಕೆ ನಾವು ಮ್ಯಾಂಗೋ ಸ್ಪೆಷಲ್ ಅಂತ ಕರಿತೇವೆ. ಅದು 5 ಗ್ರಾಂ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸಬೇಕಾಗತ್ತೆ. ಸೊ ಇದರಿಂದ ಒಳ್ಳೆ ಇಳುವರಿ ಮತ್ತು ಆ ಗುಣಮಟ್ಟವನ್ನು ಸಹ ಕಾಪಾಡಿಕೊಂಡು ಹೋಗ್ಬೋದು. ಮತ್ತು ಇನ್ನಿತರ ಒಂದು ತರಕಾರಿ ಬೆಳೆಯಲ್ಲಿ ಅಂದ್ರೆ ಮೆಣಸಿನಕಾಯಿಯಲ್ಲಿ ಅದನ್ನು ಸಹ ತಾವು ಕಟಾವಿನ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಮತ್ತು ಸೂರ್ಯಕಾಂತಿಯಲ್ಲಿ ಒಂದು ಹೆಲಿಕೋರ್ಪ ಹಸಿರು ಕೀಡೆ ಅಂತ ಏನ್ ಬರುತ್ತಲ್ಲ ಆ ಒಂದು ಕೀಡೆ ಬಂತಂದ್ರೆ ಅದ ಕೈಯಿಂದ ತಾವು ಅಂತವನ್ನು ಸಂಗ್ರಹಿಸಿ ನಾಶಪಡಿಸಬೇಕಾಗತ್ತೆ. ಯಾಕಂದ್ರೆ ಹೂವಾಡುವ ಹಂತದಲ್ಲಿ ನಾವು ಸಿಂಪರಣೆ ಕೈಗೊಂಡ್ರೆ ಅದು ಚೆನ್ನಾಗಿ ಕಾಳು ಕಟ್ಟದೆ ಇರುವ ಒಂದು ಸಾಧ್ಯತೆಗಳು ಇರ್ತವೆ. ಮತ್ತು ಈಗ ಈ ರಾತ್ರಿಯ ಒಂದು ಚಳಿಯಲ್ಲಿ ಅಂದ್ರೆ ಉಷ್ಣಾಂಶದಲ್ಲಿ ಇಳಿಕೆಯಾಗುವ ಸಾಧ್ಯತೆಗಳಿರುವುದರಿಂದ ಕೋಳಿ ಸಾಕಾಣಿಕೆಯ ಕೊಠಡಿಯ ಉಷ್ಣತೆಯನ್ನ ನಾವು ಚೆನ್ನಾಗಿ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕಾಗಿ ನಾವು ಆ ವಿದ್ಯುತ್ ಬಲ್ಪ್ಗಳನ್ನ ಬಳಸಿ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಮತ್ತು ಆ ಕಿಟಕಿಗಳನ್ನಾಗಲಿ ಒಳ್ಳೆ ಬೆಚ್ಚಗಿರುವ ಹಾಗೆ ನಾವು ನೋಡ್ಕೋಬೇಕು. ಮತ್ತು ಜಾನುವಾರುಗಳನ್ನು ಸಹ ಅದೇ ರೀತಿ ಈ ರಾತ್ರಿ ಉಷ್ಣಾಂಶದಿಂದ ಕಡಿಮೆ ಉಷ್ಣಾಂಶ ಅಂದ್ರೆ ಚಳಿಯಿಂದ ನಾವು ರಕ್ಷಿಸಿಕೊಳ್ಳಿಕ್ಕೆ ಬೆಚ್ಚಗಿನ ಒಂದು ಜಾಗಗಳಲ್ಲಿ ಕಟ್ಟ ಹಾಕ್ಬೇಕಾಗುತ್ತೆ. ಸೊ ಆದಷ್ಟು ಬೆಚ್ಚಗಿರುವ ಹಾಗೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ರೈತ ಬಾಂಧವರೇ, ಇನ್ನೂ ಕೊನೆಯದಾಗಿ ತಮ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಮುಂದಿನ ವಾರದಲ್ಲಿ ಮಳೆ ಬರುವ ಸಾಧ್ಯತೆಗಳೇ ಕಡಿಮೆ ಇದಾವೆ. 1-2 ದಿವಸದ ಮಟ್ಟಿಗೆ ಮಾತ್ರ ನಮಗೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತುಂತುರು ಮಳೆ ಆಗ್ಬೋದು, ವಿನಃ ಜಾಸ್ತಿ ಮಳೆ ಬರುವ ಸಾಧ್ಯತೆಗಳಿಲ್ಲ. ಆದ್ದರಿಂದ ಇದರ ಒಂದು ಮುನ್ಸೂಚನೆಯನ್ನಿಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಂತ ಹೇಳಿ ನನ್ನ 1-2 ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದಿರಿ. ಈಗ ಪ್ರಕಟಣೆಗಳು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಭಾರತ ಸರ್ಕಾರ ನೇ ದೇಶ ಭರ್ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ.

ಸ್ಥಳದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು. ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು. ಕುಂಟೆಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು. ಕುಂಟೆಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ. ಇಳುವರಿಗೆ ಉತ್ತಮ ತಳಿ ಬೇಕು. ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿ ಬೇಕು. ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆ